ಶ್ವಾಸಕೋಶದ ಕ್ಷಯರೋಗ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಲ್ಲ ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕೇಳುಗರಿಗೆ ನಮಸ್ಕಾರ. ನಾನು ಶಶಿಧರ ನರೇಂದ್ರ, ಆತ್ಮೀಯ ಎಸ್ಡಿಎಂ ಆರೋಗ್ಯ ಸಂವಾದ ಕೇಳುಗರೆ. ಕಳೆದ ಅನೇಕ ವರ್ಷಗಳಿಂದ, ಸುಮಾರು 15 ವರ್ಷಗಳಿಂದ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಮ್ಮ ಜನಸಾಮಾನ್ಯರಿಗೆ ಬರುವಂಥ ರೋಗಗಳು, ಹಾಗೆ ಅವರಿಗೆ ಬರುವಂಥ ಆರೋಗ್ಯದ ತೊಂದರೆಗಳಿಗೆ ಪೂರಕವಾಗಿರುವಂಥ ವೈದ್ಯರನ್ನು ಕರೆಸಿ, ತಜ್ಞರನ್ನು ಕರೆಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವಂಥ ಈ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಬಯಸ್ತಾ, ಇವತ್ತು ಶ್ವಾಸಕೋಶದ ಕ್ಷಯರೋಗ ಈ ವಿಷಯವಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ವಿನಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ವಿನಯ್ ಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಆತ್ಮೀಯ ನಮ್ಮ ಎಸ್ಡಿಎಂ ಆರೋಗ್ಯ ಸಂವಾದ ಕೇಳುಗರೆ, ವಿನಯ್ ಕುಮಾರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಿಬಿಡ್ತೀನಿ. ಡಾಕ್ಟರ್ ವಿನಯ್ ಕುಮಾರ್ ಅವರು ಮೂಲತಃ ಹಾವೇರಿಯ ಸೂಡಂಬಿಯವರು. ಅಲ್ಲಿ ಗ್ರಾಮೀಣ ಪರಿಸರದಲ್ಲಿ ಕನ್ನಡ ಮಾಧ್ಯಮದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ MBBS ಪದವಿಯನ್ನು 2013 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆಯ JJM ವೈದ್ಯಕೀಯ ಕಾಲೇಜಿನಲ್ಲಿ ಪಡೆದರು ಹಾಗೂ MD ಶ್ವಾಸಕೋಶ ಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮಂಗಳೂರಿನ AJ ಮೆಡಿಕಲ್ ಕಾಲೇಜಿನಲ್ಲಿ 2018 ವಿನಯ್ ಕುಮಾರ್ ಪಡೆದರು. ಇವರು ಈ ಹಿಂದೆ 1 ವರ್ಷಗಳ ಕಾಲ AJ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದ್ದರು. 2020 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶ್ವಾಸಕೋಶ ವಿಭಾಗಕ್ಕೆ ಸೇರಿದ ಇವರು ಕಳೆದ 3.5 ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಇವತ್ತು ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ, ಅಂದರೆ ಕ್ಷಯರೋಗಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಮೊದಲು ನೀಡುತ್ತಾರೆ, ಆನಂತರ ನಮ್ಮ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ಈಗ ಡಾಕ್ಟರ್ ವಿನಯ್ ಕುಮಾರ್ ಅವರು ಶ್ವಾಸಕೋಶದ ಕ್ಷಯರೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು. ಕ್ಷಯರೋಗ ಅಥವಾ TB ಕಾಯಿಲೆಯು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಒಂದು ಮಾರಕ ರೋಗ. ಇದು ಪ್ರಮುಖವಾಗಿ ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡುತ್ತದೆ. ಪ್ರಪಂಚದ ಒಟ್ಟು ಕ್ಷಯರೋಗಿಗಳ ಸಂಖ್ಯೆಯಲ್ಲಿ ಕಾಲು ಭಾಗದಷ್ಟು ಭಾರತ ದೇಶದಲ್ಲಿದ್ದಾರೆ. ಅಂದರೆ 11 ದಶಲಕ್ಷ ಹೊಸ ರೋಗಿಗಳಲ್ಲಿ 3 ದಶಲಕ್ಷ ನಮ್ಮ ದೇಶದವರಾಗಿದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ 5 ಲಕ್ಷದಷ್ಟು ಕ್ಷಯರೋಗಿಗಳು ಪ್ರತಿ ವರ್ಷ ಸಾವನ್ನಪ್ಪುತ್ತಿದ್ದಾರೆ. ಅಂದರೆ 5 ನಿಮಿಷಕ್ಕೆ 2 ಕ್ಷಯರೋಗಿಗಳು ಮರಣ ಹೊಂದುತ್ತಿದ್ದಾರೆ. ಈ ಅಂಕಿಅಂಶಗಳು ಈ ರೋಗದ ಸಮಸ್ಯೆ ಎಷ್ಟು ಗಂಭೀರವಾದದ್ದು ಎಂಬುದನ್ನು ತಿಳಿಸಿಕೊಡುತ್ತದೆ. ಕ್ಷಯರೋಗದಲ್ಲಿ ಶ್ವಾಸಕೋಶದ ಕ್ಷಯ ಮತ್ತು ಶ್ವಾಸಕೋಶೇತರ ಕ್ಷಯ ಎಂಬ 2 ವಿಧಗಳಿವೆ. ಶ್ವಾಸಕೋಶ ಕ್ಷಯರೋಗಿ ಕೆಮ್ಮಿದಾಗ ಕಫದಲ್ಲಿರುವ ರೋಗಾಣುವಿನಿಂದ ಈ ರೋಗ ಹರಡುತ್ತದೆ. ರೋಗಿಯು ಕೆಮ್ಮಿದಾಗ, ಸೀನಿದಾಗ ಅಥವಾ ಉಗುಳಿದಾಗ ತುಂತುರು ಹನಿಗಳ ಮೂಲಕ ಈ ರೋಗಾಣುಗಳು ಗಾಳಿಯಲ್ಲಿ ಹರಡುತ್ತವೆ. ಆರೋಗ್ಯವಂತ ವ್ಯಕ್ತಿಯು ಉಸಿರಾಡಿದಾಗ ಈ ರೋಗಾಣುಗಳು ಶ್ವಾಸಕೋಶ ಸೇರಿಕೊಳ್ಳುತ್ತವೆ. ಈ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕುಂದಿದಾಗ ರೋಗ ಉಂಟಾಗುತ್ತದೆ. ಕ್ಷಯರೋಗಕ್ಕೆ ಯಾರು ಬೇಕಾದರೂ ತುತ್ತಾಗಬಹುದು. ಯಾವ ವಯಸ್ಸಿನಲ್ಲಾದರೂ ರೋಗ ಉಂಟಾಗಬಹುದು. ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರುವವರಲ್ಲಿ ಈ ರೋಗ ಹೆಚ್ಚಾಗಿ ಕಂಡುಬರುತ್ತದೆ. ಅಂದರೆ ಸಕ್ಕರೆ ಕಾಯಿಲೆ ಇರುವವರು, HIV ಸೋಂಕಿತರು, ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವವರು, ಅಪೌಷ್ಟಿಕತೆ ಉಳ್ಳವರು, ಸಾರಾಯಿ ಕುಡಿಯುವವರು, ಬೀಡಿ ಸಿಗರೇಟ್ಗಳನ್ನು ಸೇದುವವರಲ್ಲಿ ಇದು ಹೆಚ್ಚು ಕಂಡುಬರುತ್ತದೆ. ಈಗ TB ರೋಗದ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. 2 ವಾರ ಅಥವಾ ಹೆಚ್ಚಿನ ಅವಧಿಯ ಕಫ ಸಹಿತ ಕೆಮ್ಮು, ಕಫದಲ್ಲಿ ರಕ್ತ ಬೀಳುವುದು, ಸಂಜೆ ವೇಳೆಯಲ್ಲಿ ಜ್ವರ, ರಾತ್ರಿ ಬೆವರುವಿಕೆ, ಸುಸ್ತಾಗುವುದು, ಹಸಿವೆ ಆಗದೇ ಇರುವುದು, ತೂಕ ಕಡಿಮೆಯಾಗುವುದು ಶ್ವಾಸಕೋಶ ಕ್ಷಯ ರೋಗದ ಲಕ್ಷಣಗಳು. ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಕಫ ಪರೀಕ್ಷೆ ಮಾಡಿಸಬೇಕು. ಕಫ ಪರೀಕ್ಷೆ ರೋಗವನ್ನು ಪತ್ತೆ ಹಚ್ಚುವ ಸರಳ ಮತ್ತು ಖಚಿತ ವಿಧಾನ. ಬೆಳಗಿನ ಜಾವ ಬರುವ ಕಫ ಮತ್ತು 2-3 ಗಂಟೆಯ ನಂತರದ 2 ಕಫವನ್ನು ಪರೀಕ್ಷಿಸಲಾಗುವುದು. ಕಫದ ಮೈಕ್ರೋಸ್ಕೋಪ್ ಪರೀಕ್ಷೆ ಮೂಲಕ ರೋಗಾಣುಗಳನ್ನು ಪತ್ತೆ ಹಚ್ಚಬಹುದು. ಎದೆಯ ಕ್ಷಕಿರಣ ಪರೀಕ್ಷೆ ಕೂಡ ಸಹಾಯವಾಗುತ್ತದೆ. ಯಾವಾಗ ರೋಗದ ಲಕ್ಷಣಗಳು ಕ್ಷಯರೋಗಕ್ಕೆ ಸಂಬಂಧಿಸಿದ್ದು ಅದನ್ನು ಖಚಿತಪಡಿಸದೇ ಇರುವಾಗ ನಾವು ಎದೆಯ CT ಸ್ಕ್ಯಾನ್, ಬ್ರಾಂಕೋಸ್ಕೋಪಿ, ಕಫದ CB ನ್ಯಾಟನ್ನು ಮಾಡಲಾಗುತ್ತದೆ. ಕ್ಷಯರೋಗದ ಲಕ್ಷಣಗಳು ಕಂಡುಬಂದಲ್ಲಿ ರೋಗವನ್ನು ಬೇಗನೆ ಗುರುತಿಸಿ ನಿರ್ದಿಷ್ಟ ಚಿಕಿತ್ಸೆಯನ್ನು ಪ್ರಾರಂಭ ಮಾಡುವುದು ಅತ್ಯವಶ್ಯಕ. ಸೋಂಕು ತಗುಲಿದಾಗ ವ್ಯಕ್ತಿಯು 1 ವರ್ಷದಲ್ಲಿ 10 ಜನರಿಗೆ ಸೋಂಕು ತಗುಲಿಸಬಹುದು. ಸೂಕ್ತ ಚಿಕಿತ್ಸೆ ಪಡೆಯದಿದ್ದಲ್ಲಿ ರೋಗ ಮತ್ತಷ್ಟು ಮಾರಕವಾಗಿ, ಆದ್ದರಿಂದ ಸೂಕ್ತ ಚಿಕಿತ್ಸೆ ರೋಗದಿಂದಾಗುವ ತೀವ್ರ ರೋಗ ಅನಾರೋಗ್ಯವನ್ನು ತಪ್ಪಿಸಬಹುದು, ಬೇರೆಯವರಿಗೆ ಸೋಂಕು ತಗುಲುವುದನ್ನು ತಡೆಗಟ್ಟಬಹುದು. ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಅದನ್ನು ನಿರ್ಲಕ್ಷಿಸದೆ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು. ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದೇ? ಹೌದು, ಸರಿಯಾದ ಔಷಧಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಕಾಲಾವಧಿಯವರೆಗೆ ತೆಗೆದುಕೊಂಡಲ್ಲಿ TBಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಅಡಿಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗದ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಸಂಪೂರ್ಣವಾಗಿ ಉಚಿತವಾಗಿದೆ. ಕ್ಷಯರೋಗವನ್ನು ಪತ್ತೆ ಹಚ್ಚಿದ ಮೇಲೆ ಅಲ್ಪಾವಧಿಯ ನೇರ ನಿಗಾವಣೆ ಚಿಕಿತ್ಸಕರನ್ನು ಗುರುತಿಸಲಾಗುತ್ತೆ, ಅವರಿಗೆ ಡಾಟ್ಸ್ ಅಂತ ಹೇಳ್ತಾರೆ. ಇವರ ನೇರ ನಿಗಾಹದಲ್ಲಿ ರೋಗಿಯು ಮಾತ್ರೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಚಿಕಿತ್ಸೆಯ ವಿಧಾನ ಮತ್ತು ಅವಧಿ ಕ್ಷಯರೋಗಿ ಹೊಸ ರೋಗಿಯೇ ಅಥವಾ ಬಹು ಔಷಧ ಪ್ರತಿರೋಧಕವುಳ್ಳ ವ್ಯಕ್ತಿಯೇ ಎಂಬುದರ ಮೇಲೆ ನಿರ್ಭರವಾಗುತ್ತದೆ. ಹೊಸ ರೋಗಿಗೆ ಕೆಟಗರಿ 1 ಚಿಕಿತ್ಸೆಯನ್ನು 6 ತಿಂಗಳವರೆಗೆ ನೀಡಲಾಗುತ್ತದೆ. ಇದು ಐಸೋನಿಯಾಸಿಡ್, ರಿಫಾಂಪಿಸಿನ್, ಪೈರಜಿನಮೈಡ್, ಇಥಾಂಬುಟಾಲ್ ಎಂಬ 4 ಪರಿಣಾಮಕಾರಿ ಔಷಧಿಗಳನ್ನು ಹೊಂದಿರುತ್ತದೆ. MDR-TB ಅಥವಾ ಬಹು ಔಷಧ ಪ್ರತಿರೋಧಕ ಇರುವವರಿಗೆ 9-11 ತಿಂಗಳವರೆಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ. ರೋಗಿಯು ಮಾತ್ರೆಗಳನ್ನು ದಿನನಿತ್ಯ ತೆಗೆದುಕೊಳ್ಳಬೇಕು. ಇದನ್ನು ಫಿಕ್ಸ್ಡ್ ಡ್ರಗ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಇದು ರೋಗಿಯ ತೂಕದ ಅನುಸಾರವಾಗಿ ಕೊಡಲಾಗುತ್ತದೆ. ಎಲ್ಲ ಔಷಧಿಗಳನ್ನು ಪ್ರತಿದಿನ ಒಂದೇ ಕಾಲಕ್ಕೆ ತೆಗೆದುಕೊಳ್ಳಬೇಕು. ಅಡ್ಡ ಪರಿಣಾಮಗಳು ಚಿಕಿತ್ಸೆಯ ಯಾವ ಕಾಲದಲ್ಲಾದರೂ ಕಂಡುಬರಬಹುದು. ಇವು ಕೆಲವೇ ರೋಗಿಗಳಲ್ಲಿ ಉಂಟಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ನಿಮ್ಮಷ್ಟಕ್ಕೆ ನೀವೇ ನಿಲ್ಲಿಸದೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಈ ಔಷಧಗಳು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸ್ ರೋಗಾಣುಗಳನ್ನು ಕೊಲ್ಲುತ್ತವೆ ಅಥವಾ ರೋಗಾಣುಗಳು ಬೆಳೆದಂತೆ ನೋಡಿಕೊಳ್ತವೆ. ಕ್ಷಯರೋಗಿಯ ಆರೋಗ್ಯ ಸ್ಥಿತಿ ಉತ್ತಮಗೊಳ್ಳುತ್ತದೆ, ಕೆಮ್ಮು ಜ್ವರ ಕಡಿಮೆ ಆಗುತ್ತದೆ. ಹಾಗಾದರೆ ದೇಹ ಸ್ಥಿತಿ ಸುಧಾರಿಸಿದೆ ಎಂದು ಚಿಕಿತ್ಸೆಯನ್ನು ನಿಲ್ಲಿಸಬಹುದೇ? ಇಲ್ಲ. ಚಿಕಿತ್ಸೆಯನ್ನು ಮಧ್ಯದಲ್ಲಿ ನಿಲ್ಲಿಸದೆ ನಿಗದಿತ ಸೂಕ್ತ ಕಾಲಾವಧಿಯವರೆಗೆ ನಿಯಮಿತವಾಗಿ ತೆಗೆದುಕೊಳ್ಳುವುದು ಅತ್ಯವಶ್ಯಕ. ಚಿಕಿತ್ಸೆಯು ನಿಯಮಿತವಾಗಿರದಿದ್ದರೆ ಅಥವಾ ಮಧ್ಯದಲ್ಲಿ ಚಿಕಿತ್ಸೆ ನಿಲ್ಲಿಸುವುದರಿಂದ TB ಲಕ್ಷಣಗಳು ಹದಗೆಡುತ್ತವೆ, ರೋಗಿಯು ಸಾವನ್ನಪ್ಪಬಹುದು, ರೋಗವು ಉಲ್ಬಣಗೊಳ್ಳುತ್ತದೆ. ನಿಯಮಬದ್ಧವಲ್ಲದ ಚಿಕಿತ್ಸೆಯಿಂದ ರೋಗಾಣುಗಳು ಔಷಧಿಗೆ ಪ್ರತಿರೋಧಕ ಶಕ್ತಿ ಬೆಳೆಸಿಕೊಳ್ಳುತ್ತವೆ. ಆಗ ನಾವು ಇದನ್ನು MDR-TB ಎಂದು ಕರೆಯುತ್ತೇವೆ. MDR-TB ಚಿಕಿತ್ಸೆ ಮತ್ತಷ್ಟು ಕಠಿಣವಾಗಿರುತ್ತದೆ ಮತ್ತು ಚಿಕಿತ್ಸೆ ಕಾಲಾವಧಿ ಹೆಚ್ಚು ಇರುತ್ತದೆ. ಕ್ಷಯರೋಗವು ಕುಟುಂಬದವರಿಗೆ ಮತ್ತು ಸುತ್ತಮುತ್ತಲಿನವರಿಗೆ ಹರಡುವ ಅವಕಾಶ ಜಾಸ್ತಿ ಆಗುತ್ತದೆ. ಆದ್ದರಿಂದ ಚಿಕಿತ್ಸೆಯನ್ನು ನಿಯಮಬದ್ಧವಾಗಿ ನಿಗದಿತ ಅವಧಿಯವರೆಗೆ ಸಂಪೂರ್ಣವಾಗಿ ತೆಗೆದುಕೊಳ್ಳುವುದು ಅತ್ಯಗತ್ಯ. ಈಗ ಕ್ಷಯರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದನ್ನು ತಡೆಗಟ್ಟುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ರೋಗವನ್ನು ದೂರವಿಡಿ, ರೋಗಿಯನ್ನು ಅಲ್ಲ. ರೋಗ ಪೀಡಿತ ವ್ಯಕ್ತಿಯ ಹಸ್ತಲಾಗವ, ಊಟವನ್ನು ತಟ್ಟೆಗಳನ್ನು ಹಂಚಿಕೊಳ್ಳುವುದರಿಂದ ಯಾವುದೇ ಅಪಾಯವಿಲ್ಲ. ರೋಗಿಯ ಕೆಮ್ಮುವ ಸಂದರ್ಭದಲ್ಲಿ ಬಾಯಿಗೆ ಕರವಸ್ತ್ರವನ್ನು ಅಡ್ಡವಿಡಬೇಕು, ಮಾಸ್ಕ್ ಧರಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕೆಮ್ಮುವುದು ಉಗುಳುವುದು ಬೇಡ. ರೋಗಿ ವಾಸಿಸುತ್ತಿರುವ ಕೋಣೆಯಲ್ಲಿ ಗಾಳಿ ಬೆಳಕು ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಕ್ಷಯರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಮಾನಸಿಕ ಧೈರ್ಯ ತುಂಬುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾನು MDR-TB ಬಗ್ಗೆ ಹೇಳಿದೆ. ಹಾಗಾದರೆ MDR-TBಯನ್ನು ತಡೆಗಟ್ಟುವಲ್ಲಿ ನಮ್ಮೆಲ್ಲರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. TB ರೋಗಿಯು ಔಷಧಿಯನ್ನು ಕಡಿಮೆ ಡೋಸ್ನಲ್ಲಿ ಚಿಕಿತ್ಸೆಯಲ್ಲಿರುವ 4 ಔಷಧಿಗಳನ್ನು ಸಮ ಪ್ರಮಾಣದಲ್ಲಿ ಮತ್ತು ನಿರ್ದಿಷ್ಟ ಕಾಲಾವಧಿಯವರೆಗೆ ತೆಗೆದುಕೊಳ್ಳದಿದ್ದಲ್ಲಿ MDR-TB ಉಂಟಾಗುತ್ತದೆ. ಆದ್ದರಿಂದ ತಜ್ಞ ವೈದ್ಯರನ್ನು ಚಿಕಿತ್ಸೆ ಪಡೆಯುವುದು ಅತ್ಯವಶ್ಯಕ. ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನಿಯಮಿತವಾಗಿ ತೆಗೆದುಕೊಳ್ಳಬೇಕು. ಇದರಿಂದ ರೋಗಿಯು ತನ್ನ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ತನ್ನ ಕುಟುಂಬದವರನ್ನು TBಯಿಂದ ಕಾಪಾಡಬಹುದು. ಆತ್ಮೀಯ ಕೇಳುಗರೆ, ಇಲ್ಲಿವರೆಗೆ ಡಾಕ್ಟರ್ ವಿನಯ್ ಕುಮಾರ್ ಅವರು, ಶ್ವಾಸಕೋಶದ ಕ್ಷಯರೋಗ ಈ ವಿಷಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರು. ಈಗ ಪ್ರಶ್ನೆಗಳನ್ನು ಕೇಳೋಣ. ನಮಸ್ಕಾರ. ಹಾಂ ನಮಸ್ಕಾರ, ಹೇಳಿ, ಯಾರು ಮಾತಾಡೋದು? ನಾವು ರಾಯಬಾರಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ. ಹಾಂ ಹೇಳ್ರಿ ಭೀಮರಾವ್ ಕೋಕಾಟೆ ಅವರೇ. ಕ್ಷಯರೋಗ ಯಾವ ವಯಸ್ಸು ನಾವು ಎತ್ತು ಬರ್ತೈತ್ರಿ? ಕ್ಷಯರೋಗ ಯಾವುದೇ ವಯಸ್ಸಿನ ಅಂತರ ಇಲ್ಲ, ಎಲ್ಲಾ ರೋಗದಲ್ಲೂ ಎಲ್ಲರಿಗೂ ಬರ್ಬೋದು. ಒಳ್ಳೇದು ಒಳ್ಳೇದು ಭೀಮರಣ್ಣ, ನಮಸ್ತೆ ನಮಸ್ತೆ. ಡಾಕ್ಟ್ರೆ, ತಾವು ಮಾತಾಡ್ತಾ ಹೇಳಿದ್ರಿ, ಈ MDR TB ಅಂದ್ರ ಏನು ಅಂತೇಳಿ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡಬಹುದಾ? ಯಾವಾಗ ನಾವು ಸರಿಯಾದ ಚಿಕಿತ್ಸೆ ಪಡೆಯಲ್ಲ ಅವಾಗ ರೋಗ ದೇಹದ ಇನ್ನಿತರ ಅಂಗಗಳಿಗೆ ಹರಡ್ಬೋದು. ಅದು ಅವಾಗ ಕರೆಕ್ಟಾಗಿ ಮಾತ್ರೆಗಳನ್ನ ತಗೊಳ್ದೇ ಇದ್ದಾಗ ಅದು ರೆಸಿಸ್ಟೆನ್ಸ್ ಅಂತ ರೋಗಾಣುಗಳು ಬೆಳೆಸ್ಕೊಳ್ತವೆ. ಅವಾಗ ಅದನ್ನ ಎಸ್ಪೆಷಲಿ ಯಾವಾಗ ಅಂತ ಅಂದ್ರೆ ಐಸೋನಿಯಾಸಿಡ್ ಮತ್ತು ರಿಫಾಂಪಿಸಿನ್ ಅಂತ ಎರಡು ಇಂಪಾರ್ಟೆಂಟ್ ಡ್ರಗ್ಸ್ ಇರ್ತವೆ. ಆ ಎರಡು ಮಾತ್ರೆಗಳಿಗೆ ಅವು ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊಂಡಾಗ ಅವಾಗ MDR TB ಅಂತ ಹೇಳ್ತೀವಿ. ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ ಹೇಳಿ, ಯಾರು ಮಾತಾಡೋದು? ನಾನು ಶಿವಲಿಂಗ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡ್ ರೀ. ಹೇಳ್ರಿ ಡಾಕ್ಟರ್ ಇದಾರೆ, ಕೇಳ್ರಿ ಸರ್. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ಹಾಂ ನಮಸ್ಕಾರ ಹೇಳಿ. ಹಾಂ ಸರ್, ಸರ್ ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಕ್ಯಾನ್ಸರ್ ಹ್ಯಾಂಗ ಸ್ಟೇಜ್ 1 ಸ್ಟೇಜ್ 2 ಸ್ಟೇಜ್ 3 ಇರ್ತದಲ್ರಿ, ಹಂಗ ಕ್ಷಯರೋಗಕ್ಕೂ ಸ್ಟೇಜ್ 1 2 ಇರ್ತದಲ್ರಿ? ಸ್ಟೇಜ್ ಇರಲ್ಲ ಅದರದ್ದು, ಅದೇ ಹೊಸ ರೋಗಿ ಅಂತ ಇರ್ತತಿ, ಆಮೇಲೆ ರೆಸಿಸ್ಟೆಂಟ್ ಟ್ಯುಬರ್ಕುಲೋಸಿಸ್ ಅಂತ ಇರುತ್ತೆ. ಹಲೋ. ಹಾಂ ಸರ್, ಇನ್ನೊಂದು ರೀ, ನಮ್ಮ ಜೀವನದಲ್ಲಿ ಕ್ಷಯರೋಗ ಬರಲೇಬಾರ್ದು ಅಂದ್ರೆ ನಾವು ಏನಾದರೂ ಪಾಲಿಸಬೇಕಾದ ನಿಯಮಗಳಿದ್ರೆ ಹೇಳಲ್ಲ ಸರ್ ಒಂದು ಸಂಕ್ಷಿಪ್ತವಾಗಿ? ಉತ್ತಮ ವ್ಯಾಯಾಮ ಮಾಡ್ತಿರ್ಬೇಕು, ಪೌಷ್ಟಿಕ ಆಹಾರ ಊಟ ಮಾಡಬೇಕು. ಆಮೇಲೆ ಒಂದು ವೇಳೆ ನಿಮ್ಗೆ ಏನಾದರೂ ಸಕ್ಕರೆ ಕಾಯಿಲೆ ಅದೆಲ್ಲ ಇದ್ರೆ ಅದನ್ನೆಲ್ಲ ಹತೋಟಿಯಲ್ಲಿ ಇಟ್ಕೋಬೇಕು. ಆಮೇಲೆ ಯಾರು ಕ್ಷಯರೋಗಿಗಳು ಇರ್ತಾರಲ್ಲ ಅವರು ಎಸ್ಪೆಷಲಿ ಮಾಸ್ಕು, ಆಮೇಲೆ ಕರವಸ್ತ್ರ ಅದನ್ನೆಲ್ಲ ಯೂಸ್ ಮಾಡಬೇಕು. ಅವರಿಗೆ ಯಥೇಚ್ಛವಾಗಿ ಬೆಳಕು ನೀರು ಇರೋಂಥದ್ದು ರೂಮಲ್ಲಿ ಇಡಬೇಕು ಅವ್ರನ್ನ. ಸರ್ ಇನ್ನೊಂದು ಪ್ರಶ್ನೆ, ಸಣ್ಣ ಪ್ರಶ್ನೆ. ಕ್ಷಯರೋಗ ಕೂದಲು ಮತ್ತು ಉಗುರನ್ನ ಬಿಟ್ಟರೆ ಎಲ್ಲಾ ಅಂಗಗಳಿಗೂ ಬರ್ತದೆ ಅಂತ ಸ್ವಲ್ಪ ವಿವರಣೆ ಮಾಡಿರಲ್ಲ ಸರ್? ಹಾ ಹೌದು, ನೀವು ನರಮಂಡಲದಿಂದ ಹಿಡಿದು ಶ್ವಾಸಕೋಶಗಳಿಗೆ ಪ್ಲೂರಾ ಅಂತ ಹೇಳ್ತೀವಿ, ಹೊಟ್ಟೆಗೆ ಬರ್ಬೋದು, ಗರ್ಭಕೋಶಕ್ಕೆ ಬರ್ಬೋದು, ಆಮೇಲೆ ಬೆನ್ನಿನ ಹುರಿಗೆ ಬರ್ಬೋದು, ಕೀಲು ಮೂಳೆ ಎಲ್ಲಾ ಅಂಗಗಳಿಗೂ ಹರಡುತ್ತದೆ. ಒಳ್ಳೆಯದು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, SDM ಆರೋಗ್ಯ ಸಂವಾದ. ಸರ್ ನಮಸ್ಕಾರ ಸರ್, ನಾನು ಗದಗಲಿಂದ ಪ್ರಕಾಶ್ ಕಟ್ನಳ್ಳಿ ಅಂತ ಮಾತಾಡೋದು ಸರ್. ಹೇಳ್ರಿ ಪ್ರಕಾಶ್, ಡಾಕ್ಟರ್ ಇದ್ದಾರೆ, ಕೇಳಿ. ಹಾ ಸರ್, ಇನ್ನೀಗ ವೈದ್ಯರು MDR TB ಅಂತ ಹೇಳ್ತಾ ಇದ್ರು, ಪ್ರಸ್ತಾಪ ಮಾಡ್ತಾ ಇದ್ರು. ಅಂದ್ರೆ ಇತರ ಭಾಗಗಳಲ್ಲಿ ಹರಡ್ತದೆ ಅಂತ ಹೇಳ್ಬಿಟ್ಟು, ಅದು MDR ಏನಿದೆ ಸರ್ ಶಾರ್ಟ್ ಫಾರ್ಮ್? ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕುಲೋಸಿಸ್. ಅಂದ್ರೆ ಎರಡರಿಂದ ಹೆಚ್ಚಿಗೆ ಮಾತ್ರೆಗಳಿಗೆ ಅವು ರೆಸಿಸ್ಟೆಂಟ್ ಆಗಿರ್ತವೆ, ಅಂದರೆ ಅದು ವರ್ಕ್ ಆಗಲ್ಲ, ಕೆಲಸ ಮಾಡಲ್ಲ ದೇಹದಲ್ಲಿ ಅದು ಕೊಟ್ಟಾಗ. ಅದಕ್ಕಾಗಿ ಬೇರೆ ಥರದ ಮಾತ್ರೆಗಳನ್ನು ಕೊಡಬೇಕಾಗುತ್ತೆ, ಆಮೇಲೆ ಅವಧಿನೂ ಜಾಸ್ತಿ ಕೊಡಬೇಕಾಗುತ್ತೆ. ಈಗ ಹೊಸ ರೋಗಿ ಇದ್ದಾಗ ಅವರಿಗೆ ನಾರ್ಮಲ್ TB ಅಂತೀವಿ, ಅಂದರೆ ಡ್ರಗ್ಸ್ ಸೆನ್ಸಿಟಿವ್ ಟ್ಯುಬರ್ಕುಲೋಸಿಸ್, ಆವಾಗ ಏನಾಗುತ್ತೆ 6 ತಿಂಗಳಷ್ಟೇ ಕೊಡಬೇಕಾಗುತ್ತೆ, ಆಮೇಲೆ ಎಫೆಕ್ಟಿವ್ ಇರುತ್ತೆ ಅದು ಮಾತ್ರೆಗಳು. ಆದರೆ MDR TB ಏನಾಗುತ್ತೆ ಅಂತ ಅಂದರೆ ಅದು ಡ್ಯೂರೇಷನ್, ಅಂದರೆ ಅವಧಿನೂ ಜಾಸ್ತಿ ಇರುತ್ತೆ, 9-11 ತಿಂಗಳು ಕೊಡಬೇಕು. ಆಮೇಲೆ ಮಾತ್ರೆಗಳು ಅಷ್ಟೇ 6-7 ಮಾತ್ರೆಗಳನ್ನ ಕೊಡಬೇಕಾಗತ್ತೆ. ಹೌದು, ಇದು 100% ಕರೆಕ್ಟಾಗಿ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ಕ್ಯೂರ್ ಆಗುತ್ತೆ, 100% ಕ್ಯೂರ್ ಆಗುತ್ತೆ. ಬಟ್ ಏನಂದ್ರೆ ನೀವು ಕರೆಕ್ಟಾಗಿ ಮಾತ್ರೆನ ತಗೋಬೇಕಾಗತ್ತೆ. ಒಳ್ಳೇದಣ್ಣ, ನಮಸ್ತೆ. ನಮಸ್ತೆ. ನಮಸ್ಕಾರ. ಹಲೋ. ಹಾ ಹೇಳಿ. ಹಾ, ನಾ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದೇನ್ರಿ, ಶೈಲಾ ಅಂತ. ಹೇಳ್ರಿ. ಇದು ರೀ ಕ್ಷಯರೋಗದ ಲಕ್ಷಣದಲ್ಲಿ ಈ ಮೂಗು ಬ್ಲಾಕ್ ಆಗಿರ್ತದಲ್ಲ, ನೆಗಡಿ ತರ ಬರ್ತದಲ್ಲ, ಅದು ಏನ್ರಿ ಸಂಬಂಧ ಆಗ್ತದೇನು? ಇಲ್ಲ ಇಲ್ಲ ಇಲ್ಲ, ರೋಗ ನಿರೋಧಕ ಶಕ್ತಿ ಅವಾಗ ಕಡಿಮೆ ಆಗುತ್ತೆ, ಅವಾಗ ಅಥವಾ ರೋಗ ನಿರೋಧಕ ಶಕ್ತಿ ಉಂಟಾಗುವ ಕೆಲವು ಕಾಯಿಲೆಗಳಿದಾವೆ, ಈಗ HIV ಸೋಂಕಿತರು ಇರ್ಬೋದು, ಸಕ್ಕರೆ ಕಾಯಿಲೆ ಇರೋರು ಇರ್ಬೋದು, ಕೆಲವರು ಕ್ಯಾನ್ಸರ್ ರೋಗಿಗಳು ಎಂತರಲ್ಲಿ ಜಾಸ್ತಿ ಕಂಡು ಬರ್ತದೆ. ಅದು ಬೇರೆ ಕಾಯಿಲೆ ಇರುತ್ತೆ, ನೀವು ತಪಾಸಣೆ ಮಾಡಿಸ್ಕೊಳ್ಬೇಕಾಗತ್ತೆ. ಒಳ್ಳೇದು, ನಮಸ್ಕಾರ. ಹಲೋ ನಮಸ್ಕಾರ. ಡಾಕ್ಟರ್ ಶಶಿಧರ್ ಇವು ಹಾಗೂ ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಿಯಮಿತ ಕೇಳೋ ಉದೇಟ್ ಇಲ್ಲ ಸರ್. ಹೇಳ್ರಿ ಹೇಳ್ರಿ ಹೇಳ್ರಿ ಸರ್. ಈಗ ಕ್ಷಯ ಅಂದ್ರೆ ಏನು, ಟಿವಿ ಅಂದ್ರೆ ಏನೋ ಎರಡು. ಕ್ಷಯರೋಗ ಅಂದ್ ಕನ್ನಡದಲ್ಲಿ ಕ್ಷಯರೋಗ ಅಂತ ಹೇಳ್ತೀವಿ, ಇಂಗ್ಲಿಷ್ ನಲ್ಲಿ ಟಿಬಿ ಅಥವಾ ಟ್ಯೂಬರ್ಕುಲೋಸಿಸ್ ಅಂತ ಹೇಳ್ತೀವಿ. ನಿಮ್ದು ಕ್ಲಿಯರಿಟಿ ಇಲ್ರಿ. ಹೌದೌದು. ಒಂದೇ ನಿಮಿಷ ಒಂದೇ ನಿಮಿಷ, ಇನ್ನೊಂದು ಕರೆ ತಗೊಂಡಿರ್ತೀನಿ ಉದಯ ಅವರೇ, ಆಮೇಲೆ ಮಾಡಿ. ಹಲೋ ನಮಸ್ಕಾರ. ಹಲೋ. ಹಾ ನಮಸ್ಕಾರ, ಹೇಳಿ. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್, ಶಿವಲಿಂಗಪ್ಪ ಅಂತ ಮಾತಾಡೋ ಸರ್. ಹೇಳ್ರಿ. ಕಲಬುರಗಿ ಜಿಲ್ಲೆಯಲ್ಲಿ ಹೇಳ್ರಿ. ನಾವು ಈಗ ಒಬ್ಬರಿಗೆ ಪ್ಯಾರ್ಲೆಸ್ ಆಗಿ ಶ್ವಾಸಕೋಶ ಅಲ್ಲಿ ಮಾತು ಕೂಡ ಬಂದಾಗ್ತದೆ, ಅದು ವ್ಯಾಪ್ತಿ ಆಗುತ್ತೆ ಅಂತ ಮಾಹಿತಿ ಬೇಕು ಸರ್. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದಲ್ಲ, ಪ್ಯಾರಲಿಸಿಸ್ ಆದಾಗ್ಲೂ ಆಗ್ಬೋದು ಟಿ ಬಿ ಕಾಯಿಲೆ. ಸರ್ ನಮ್ಮ ತಾಯಿಯವರಿಗೆ ಮೊದಲು ಫಸ್ಟಿಗೆ ಕಫ ನೆಗಡಿ ಬಂದಿತ್ರಿ, ಕಫ ಎದಲ್ಲಿ ಗಟ್ಟಾಗಿತ್ರಿ, ಅದ್ರ ಜೊತೆಗೆ ಒಂದು ತಿಂಗಳ ನಂತರ ಪ್ಯಾರಲೆಸ್ ಆಯ್ತ್ರಿ ರೈಟ್ ಸೈಡ್ ರೀ, ಅದು ಮೆದಳಿಗೂ ಎಫೆಕ್ಟ್ ಆಯ್ತ್ರಿ. ಮುಂದೆ ಮಾತು ಬಂದಾಗಿದ್ದು ಅದು ಶ್ವಾಸಕೋಶ ಒಟ್ಟ ಆ ಮಾಡಕ್ಕೆ ಬರ್ಲಿಲ್ರಿ. ಶ್ವಾಸ ಅದ್ರ ನಂತರ ಅಂದ ನಂತರ ಸ್ವಲ್ಪ ಸಿರಪ್ ಕೂಡ ಸ್ವಲ್ಪ ಬಾಯಿ ತೆಗೆದ್ರಿ, ಮುಂದೆ ಮಾತಾಡೋದೇ ಆಗ್ಲಿಲ್ರಿ ಕೊನೆ ತನಕ ಅವ್ರಿಗೆ. ಸರಿ ಸರಿ ಹೋದ್ರಿ. ಈಗ ಶ್ವಾಸಕೋಶದ ಕ್ಷಯ ಇತ್ತವರಿಗೆ ಅಂದ್ರೆ ಟಿ ಬಿ ಆಗಿತ್ತವರಿಗೆ? ಇಲ್ರಿ, ಬಿ ಪಿ ಎರಡು ದಿನ ಗೋಳಿ ತೊಂಡಿದ್ದೇನ್ರಿ. ಅಲ್ಲ, ಟಿ ಬಿ ಕಾಯಿಲೆ ಇದ್ರೆ ಕೆಲವೊಂದ್ಸರಿ ಟಿ ಬಿ ಕಾಯಿಲೆ ಇದ್ದಾಗ್ಲೂ ಅದು ಹರಡುತ್ತದೆ, ಬೇರೆ ದೇಹದ ಅಂಗಾಂಗಗಳಿಗೆ ಹರಡಿ ಕೆಲವೊಂದ್ಸರಿ ಮೆದುಳಿನ ಪರದೆಗಳಿಗೂ ಹರಡಿ ಅವಾಗ್ಲೂ ಪ್ಯಾರಲಿಸ್ ಆ ತರ ಆಗ್ಬಹುದು. ಅದರಿಂದ ಶ್ವಾಸಕೋಶ ಪ್ರಾಬ್ಲಮ್ ಆತಾ ಸರ್? ಅದಕ್ಕೆ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಕಫದ ಪರೀಕ್ಷೆಯನ್ನು ಮಾಡಿಸ್ಬೇಕು, ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ. ಆಮೇಲೆ ಯಾಕಂದ್ರೆ ಇದು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇರೋದ್ರಿಂದ ನೀವು ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು. ಎಲ್ಲ ಆಗೈತೆ ಸರ್, ಈಗ ಸರಿ ಹೋಗಿದ್ರಿ ಅಂದ್ರೆ ಮತ್ತೆ ಇನ್ನೊಬ್ಬರಿಗೆ ಆಯ್ತು ಅಂತ ಮಾಹಿತಿ ಕೇಳಿದ್ರಿ. ಒಳ್ಳೇದು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾ ಹೇಳಿ ಸರ್. ನಾವು ರಾಣೇಬೆನ್ನೂರು ತಾಲೂಕ್ ಕಿತ್ನಳ್ಳಿ ಗ್ರಾಮ ಬಸಪ್ಪ ಕುರುವತಿ ಅಂತ ಸರ್. ಹೇಳ್ರಿ ಕುರುವತಿ ಅವರು. ಡಾಕ್ಟರ್, ನಾವು ಸರ್ಕಾರಿ ಆಸ್ಪತ್ರೆಗೆ ಇದನ್ನ ಟೆಸ್ಟಿಂಗ್ ಕೊಡ್ತಾವಲ್ರಿ ಸರ್, ಬರೀ ಕಫ ಅಷ್ಟೇ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಅವನ್ನ ಟೆಸ್ಟ್ ಮಾಡಿ ಅದರ ಮುಖಾಂತರ ಹೇಳ್ಬೋದಲ್ರಿ ಸರ್? ಇದು ಬಹಳ ಸಿಂಪಲ್ ಆಗಿರ್ತದೆ, ಸಾಕು. ಕಫದ ಪರೀಕ್ಷೆಯಿಂದಾನೇ ನಾವು ಟಿ ಬಿ ಅಥವಾ ಕ್ಷಯರೋಗವನ್ನು ಕಂಡುಹಿಡಿಬಹುದು. ಅಂದ್ರೆ ಬೇರೆ ಕಾರಣಕ್ಕೆ ಬೇಕಾಗ್ಬೋದು. ಈಗ ಯಾಕಂದ್ರೆ ಕೆಲವೊಂದ್ಸರಿ ಮಾತ್ರೆ ಕೊಡುವಾಗ ಸ್ವಲ್ಪ ಪ್ರಾಬ್ಲಮ್ ಆದಾಗ ಅವಾಗ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಒಂದೊಂದ್ಸರಿ ಟಿ ಬಿ ಇದ್ದವರಿಗೆ ಹಿಮೋಗ್ಲೋಬಿನ್ ಅಂತೀವಿ, ಅದು ಕಡಿಮೆ ಆಗಿರುತ್ತೆ, ಅವಾಗ್ಲೂ ಟೆಸ್ಟ್ ಮಾಡ್ತೀವಿ. ಒಳ್ಳೇದು. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಈಗ ಈ ಶ್ವಾಸಕೋಶದ ಕ್ಷಯ ರೋಗದಿಂದ ಆಗುವಂಥ ತೊಂದರೆಗಳೇನು ಅಂಥೇಳಿ ಹೇಳ್ಬೋದಾ? ಯಾವಾಗ ನಾವು ಸರಿಯಾದ ಚಿಕಿತ್ಸೆಯನ್ನು ಪಡೆಯಲ್ಲ ಅವಾಗ ಏನಾಗುತ್ತೆ, ಇದು ಸ್ಪ್ರೆಡ್ ಆಗುತ್ತೆ, ಬೇರೆ ಅಂಗಾಂಗಗಳಿಗೆ ಹರಡುತ್ತೆ. ಜೊತೆಗೆ ಶ್ವಾಸಕೋಶ ತೂತ್ ಆಗ್ಬೋದು, ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗೋದು, ಆಮೇಲೆ ಕೆಮ್ಮಿನಲ್ಲಿ ರಕ್ತ ಬರೋದು, ಕೆಲವೊಂದ್ಸರಿ ಉಬ್ಬಸದ ಕಾಯಿಲೆನೂ ಉಂಟಾಗುತ್ತೆ ಇದರಿಂದ. ಓಹೋ ಹಂಗೆ. ಹಲೋ ನಮಸ್ಕಾರ. ನಮಸ್ತೆ. ಹಲೋ ಸರ್, ನಾನು ಶಿರೋದಿಂದ ಉದಯ ಕ್ಷಯಕ್ಕೂ ಟಿಬಿಗೆ ಏನು ವ್ಯತ್ಯಾಸ ಅದು ತಿಳಿಲಿಲ್ಲರಿ, ಪಿಟಿಕೆ ಹೇಳಿದ್ದ, ಅದಕ್ಕೆ ಒಂದಿಟ್ಟು ವಿಸ್ತಾರ ಕೊಡ್ತೀರಿ? ಹಾ ಹೇಳ್ತೀನಿ. ಕ್ಷಯರೋಗ ಅಂತ ಅಂದ್ರೆ ಟಿಬಿ ಎರಡು ಒಂದೇ. ಕ್ಷಯರೋಗನ ನಾವು ಕನ್ನಡ ಭಾಷೆಯಲ್ಲಿ ಹೇಳ್ತೀವಿ ಟಿಬಿ ಅಥವಾ ಟ್ಯೂಬರ್ಕ್ಲೋಸಿಸ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ಎರಡು ಸೇಮ್, ಟಿಬಿ ಅಥವಾ ಕ್ಷಯರೋಗ ಎರಡು ಒಂದೇ, ಬೇರೆ ಬೇರೆ ಭಾಷೆಯಲ್ಲಿ ಹೇಳ್ತೀವಿ ಅಷ್ಟೇ. ಅದಕ್ಕೆ ಪರಿಹಾರ ಇದೆ. ಏನಂತ ಅಂದ್ರೆ ನಾಲ್ಕು ಮಾತ್ರೆಗಳನ್ನು ಕೊಡ್ತಾರೆ, ದೇಹದ ತೂಕದ ಅನುಸಾರವಾಗಿ ಕೊಡ್ತಾರೆ. ಅದು ಕಫ ಪರೀಕ್ಷೆ ಮೂಲಕ ಕನ್ಫರ್ಮ್ ಆದ್ಮೇಲೆ ಅದನ್ನ ಕೊಟ್ಟರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಒಟ್ಟಾರೆಯಾಗಿ ಅಂದ್ರೆ ಯಾವುದೇ ರೋಗ, ವಿಶೇಷವಾಗಿ ಕ್ಷಯರೋಗ ಅಂತೇಳಿ ನಾವು ಅಂದ್ಕೊಂಡ್ರೆ ನಿರಂತರವಾದಂಥ ಚಿಕಿತ್ಸೆಯಿಂದ ನಾವು ಸಂಪೂರ್ಣವಾಗಿ ಗುಣಮುಖರಾಗಬಹುದು ಅಲ್ಲ ಡಾಕ್ಟರ್? ಹೌದೌದು, ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಆರು ತಿಂಗಳನ್ನ ಎಸ್ಪೆಷಲಿ ನಾವು ಹೇಳ್ದಂಗೆ ಹೊಸ ರೋಗಿಗಳು, ಡ್ರಗ್ ಸೆನ್ಸಿಟಿವ್ ಟಿ ಬಿ ಇರೋವರಿಗೆ 6 ತಿಂಗಳು ಕೊಟ್ಟಾಗ ಕಂಪ್ಲೀಟ್ ಆಗಿ ಆರಾಮಾಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಅದು ಡ್ರಗ್ ರೆಸಿಸ್ಟೆಂಟ್ ಬೆಳೆಸ್ಕೊಳ್ಳುತ್ತೆ ಕೀಟಾಣುಗಳು. ಸೊ ಅವಾಗ ನಾವು ಡ್ಯೂರೇಷನ್ ಜಾಸ್ತಿ ಮಾಡಬೇಕು, ಜಾಸ್ತಿ 9-11 ತಿಂಗಳು ಮಾಡಬೇಕು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ನಮಸ್ಕಾರ ಸರ್, ನಾವು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಮಾತಾಡಿದ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಮಾಳಗಿ ಅಂತೇಳ್ರಿ. ಹೇಳ್ರಿ ಬಸವಣ್ಣ, ಹೇಳ್ರಿ. ಸರ್, 3 ತಿಂಗಳಿಂದ ಟಿ ಬಿ ಆಗಿರ್ತದಲ್ಲ ಸರ್, ಅವ್ರು ಕಂಪ್ಲೀಟ್ ಟ್ಯಾಬ್ ಕಂಪ್ಲೀಟ್ ಆಗಿರ್ತಾವ ಸರ್, ಅವ್ರು ಸ್ವಲ್ಪ ಆರೋಗ್ಯದಾಗ ಏರ್ಪೇರ್ ಆಗತ್ತೇನ್ರಿ ಸರ್? ಮತ್ತು ಹಾ, ನೀವು ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ತೂಕಕ್ಕೆ ತಕ್ಕಂತೆ ನೀವು ಮಾತ್ರೆ ತಗೊಳ್ದೆ ಇದ್ದಾಗ ಅದು ಮತ್ತೆ ಏರ್ಪೇರ್ ಆಗೋ ಸಂಬಂಧ ಇರುತ್ತೆ. ತೂಕ ಸರ್ ಅದು ಮೊದಲಕ್ಕಿಂತ ಅವಾಗ ಮತ್ತೆ ಟ್ಯಾಬ್ ಕಂಪ್ಲೀಟ್ ಆಗಿ ಕಂಪೇರ್ ಮಾಡಿದ್ರೆ ಸರ್ ತೂಕ ಜಾಸ್ತಿ ಆಗಿತ್ತು ಸರ್. ಹಂಗ ಅದಕ್ಕೆ ನೀವು 3 ತಿಂಗಳು ಅಷ್ಟೇ ತಗೊಂಡಿದಾರಲ್ಲ, 6 ತಿಂಗಳ ತನಕ ತಗೋಬೇಕು. ಈ ತರ ಏನಾರು ನಿಮ್ಗೆ ಪ್ರಾಬ್ಲಮ್ ಆದ್ರೆ ನೀವು ಬಂದು ಮತ್ತೆ ತೋರಿಸ್ಬೇಕಾಗತ್ತೆ ಡಾಕ್ಟರ್ಗೆ. ಯಾಕೆ ಇವ ಮಾತ್ರೆ ತಗೊಳ್ಳುವಾಗ್ಲೂ ಅವ್ರಿಗೆ ಪ್ರಾಬ್ಲಮ್ ಆದ್ರೆ ನೀವು ಬಂದು ತೋರಿಸ್ಬೇಕಾಗತ್ತೆ. ಬಟ್ 6 ತಿಂಗಳ ನೀವು ಕಂಪ್ಲೀಟ್ ಆಗಿ ತಗೋಬೇಕು. ಡಾಕ್ಟರ್, ಈಗ ನೀವು 6 ತಿಂಗಳ ತಗೊಳ್ಬೇಕು ಅಥವಾ 3 ತಿಂಗಳ ತಗೊಳ್ಬೇಕು ಅಂತ ಹೇಳಿದ್ರಿ. ಈ ಕ್ಷಯರೋಗ ಸಂಪೂರ್ಣ ಗುಣವಾದ ಮೇಲೂ ಕೂಡ ಗುಳಿಗೆಯನ್ನ ಅಥವಾ ಔಷಧವನ್ನ ಕಂಪ್ಲೀಟ್ ಅಂದ್ರೆ ಕಂಟಿನ್ಯೂ ಮಾಡ್ಬೇಕಾ ಅಥವಾ ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಪೇಷಂಟ್ ಆಗಿ ರೋಗಿನೇ ನಿಲ್ಲಿಸಬಾರ್ದು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ನಿಲ್ಲಿಸ್ಬೇಕಾಗತ್ತೆ. ಅದಕ್ಕೆ ಅವಧಿ ಇರುತ್ತೆ, 6 ತಿಂಗಳ ಅವಧಿ ಇರುತ್ತೆ. 6 ತಿಂಗಳು ಅಥವಾ 9-11 ತಿಂಗಳು ಅಂದ್ರೆ ಸಂಪೂರ್ಣ ಗುಣಮುಖ ಆದ್ಮೇಲೆ ಮತ್ತೇನು ನೀವು ಇದನ್ನ ತಗೊಳ್ಳೋ ಕಾರಣ ಇಲ್ಲ? ಇಲ್ಲ ಇಲ್ಲ, ಕೆಲವೊಂದು ಸರಿ ವೈದ್ಯರು ಹೇಳ್ತಾರೆ ಇನ್ನೂ 1-2 ತಿಂಗಳ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಅಂದು ಅವಾಗ ನೀವು ತಗೋಬೇಕಾಗತ್ತೆ. ಓ, ಅಂದ್ರೆ ಸಂಪೂರ್ಣವಾಗಿ ಗುಣ ಅಥವಾ ಔಷಧ ಇಲ್ದೇನು ಇರಬಹುದು ಅವರು ಕೊನೆಗೆ ಆರಾಮ ಆದ್ಮೇಲೆ. ಆರಾಮ ಆದ್ಮೇಲೆ, ಆದ್ರೆ ಅದು ಎಷ್ಟು ಹೇಳಿದಾರಲ್ಲ 6 ತಿಂಗಳು ತಗೊಳ್ಳೇಬೇಕಾಗತ್ತೆ. ಕೆಲವೊಂದು ಸರಿ ರೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಈಗ 3 ತಿಂಗಳು ತಗೊಂಡು ಬಿಟ್ಟು ಬಿಡ್ತಾರೆ, ಯಾಕಂದ್ರೆ ಇಂಪ್ರೂವ್ ಆಗುತ್ತೆ, ಕಡಿಮೆ ಆಯ್ತು ಅಂತ ಅನ್ಕೊಂಡು ಬಿಟ್ಟು ಬಿಡ್ತಾರೆ. ಹಾ, ಅದು ಬಿಡಬಾರ್ದು, ಯಾಕಂದ್ರೆ ಮತ್ತೆ ಉಲ್ಬಣ ಆಗೋ ಚಾನ್ಸ್ ಇರುತ್ತೆ, ಮತ್ತೆ ಬರೋ ಚಾನ್ಸ್ ಇರುತ್ತೆ, ಅದು MDR ಕನ್ವರ್ಟ್ ಆಗ್ಬೋದು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹೇಳಿ. ಹಲೋ ಸರ್ ಹೇಳಿ. ಆಲ್ ಇಂಡಿಯಾ ರೇಡಿಯೋ ಅಲ್ರಿ? ಹೌದು, ಹೇಳ್ರಿ ಹೇಳ್ರಿ, ಯಾರು ಮಾತಾಡೋದು? ಇಲ್ಲ, ಹಾವೇರಿಯಿಂದ ಮಾತಾಡೋದು ಸರ್. ಹೇಳ್ರಿ. ಅಲ್ಲ, ಈಗ 1 ನಿಮಿಷ, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಕೆಎನ್ ಗುದಿಗೆ ಅಂತಂದ್ ಸರ್, ಹಾವೇರಿಯಿಂದ ಮಾತಾಡೋದು ಸರ್. ಗುದಿಗೆ ಅವರೇ, 1 ನಿಮಿಷ, ನಾನು ಹಿಂಗೆ ಹೇಳ್ತೀನಿ ಅಲ್ಲಿ ನೀವು ಹಿಂದೆ ರೇಡಿಯೋ ಹಚ್ಚಿದ್ರಿ, ಅದು ನಮಗೆ ನಿಮಗೂ ತೊಂದರೆ ಆಗ್ತದೆ ನಿಮ್ಮ ಮಾತುಕತೆಗೆ. ಹಾ, ದಯವಿಟ್ಟು ಅದನ್ನ ಕಡಿಮೆ ಮಾಡಿ ನಿಮ್ಮ ಮಾತುಗಳನ್ನ ಮುಂದುವರಿಸಬಹುದು. ಹಾ ಸರ್, ಹೌದು ಸರ್, ಹೇಳಿ. ನಮಸ್ಕಾರ ಸರ್, ನಾವು ಹಾವೇರಿಯಿಂದ ಕೆಎನ್ ಗುದ್ಗಿ ಸರ್ ಅಂತ ಮಾತಾಡೋದು. ಹೇಳಿ ಗುದ್ಗಿ ಸರ್, ಹೇಳಿ. ಹಾ ಸರ, ಹಲೋ ಸರ್, ಹೇಳಿ ನಿಮ್ಮ ಕ್ವಶನ್ ಕೇಳಿ. ಏನಿಲ್ಲ ಸರ್, ಈಗ ಒಬ್ಬ ಪೇಷಂಟ್ ಈಗ ಡೈಗ್ನೋಸ್ ಆಗಿ ಒಂದ್ 6 ತಿಂಗಳ ಟ್ಯಾಬ್ಲೆಟ್ ತಗೊಂಡು ಗುಣಮುಖ ಆಗಿರ್ತಾನೆ ಸರ್. ಅದಾದ ನಂತರ ಮತ್ತೆ ಅವ್ರಿಗೆ ಕೆಮ್ಮು ಇಂಥವ್ ಬಂದ್ರೆ ಮತ್ತೆ ಚಿಕಿತ್ಸೆ ಅವಶ್ಯಕತೆ ಐತೆ? ಹಾಗೆ ಅದು ಮತ್ತೊಂದ್ಸರಿ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ, ಈಗ ಮತ್ತೊಂದ್ಸರಿ ಟಿ ಬಿ ಬಂದಿದೆಯೋ ಅಥವಾ ಬೇರೆ ಇನ್ಫೆಕ್ಷನ್ ಆಗಿದೆಯೋ ಅದನ್ನ ನೋಡ್ಕೊಂಡು ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಓಕೆ ಓಕೆ, ಅಂದ್ರೆ ಈಗಾಗಲೇ ಈಗ ಒಂದ್ 7-8 ವರ್ಷದಿಂದ ಒಬ್ರು ತಗೊಂಡಿದ್ರು ಸರ್, ಅದ ಒಂದ್ 6 ತಿಂಗಳ ಚಿಕಿತ್ಸೆ ಆಗಿತ್ತು, ಈಗ ಮತ್ತೆ ನಡು ಗ್ಯಾಪ್ ಆಗಿ ಮತ್ತೆ ಅದ್ರ ರೈತ ಇಲ್ಲ ಗೊತ್ತಾಗ ಮತ್ತೆ ಪರೀಕ್ಷೆ ಮಾಡ್ಬೇಕು. ಮತ್ತೆ ಕಫದ ಪರೀಕ್ಷೆ ಮಾಡಿಸ್ಬೇಕು, ಅವ್ರಿಗೆ ಏನಾದ್ರು ಲಕ್ಷಣಗಳು ಟಿ ಬಿ ಲಕ್ಷಣಗಳು ಇದ್ರೆ ಈಗ 2 ವಾರದಿಂದ ಅದು ರಿಪೀಟ್ ಆಗೈತೆ ಅನ್ನೋದಕ್ಕೆ ಏನ ಲಕ್ಷಣಗಳು ಬರ್ತಾವ? 2 ವಾರಕ್ಕಿಂತ ಹೆಚ್ಚಿನ ಕೆಮ್ಮು, ಕಫ, ರಕ್ತ ಬೀಳೋದು, ತೂಕ ಕಡಿಮೆ ಆಗಿರೋದು, ಹಸಿವು ಕಡಿಮೆ ಆಗೋದು, ರಾತ್ರಿ ಬೆವರು ಬರೋದು, ಜ್ವರ ಬರೋದು ರಾತ್ರಿ, ಇವೆಲ್ಲ ಟಿ ಬಿ ಲಕ್ಷಣಗಳು, ಹೊಸದಾಗ ಆಗಿದೆಯೋ ಅಂತಂದು ಹೇಳ್ತವೆ. ಅಲ್ಲ, ಆಗ್ಬೋದು, ಯಾರಿಗಾದ್ರೂ ಮತ್ತೆ ಬರಬಹುದು. ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಲ್ಲ ಅವಾಗ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅವಾಗ ಯಾವಾಗ ಈ ತರ 2 ವಾರಕ್ಕಿಂತ ಹೆಚ್ಚಿನ ಲಕ್ಷಣಗಳು ಕಂಡು ಬಂದಾಗ ನೀವು ತಜ್ಞ ವೈದ್ಯರಿಗೆ ಹೋಗಿ ತೋರಿಸಿದಾಗ ಅವ್ರು ಕಫ ಪರೀಕ್ಷೆ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್, ಹೇಳಿ. ನಾವು ಸೊರಬ ತಾಲೂಕು ಜಡೆ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ, ಶ್ರೀಮತಿ ಹಿರೇಮಠ ಅಂತ. ಹೇಳಿ ಹಿರೇಮಠ. ನಮ್ಮ ಮನೆಯವ್ರಿಗೆ ಶುಗರ್ ಇದೆ, ಮತ್ತೆ ಹಾರ್ಟಿಗೆ ಸ್ಟೆಂಟು ಹಾಕಿದ್ದೀವಿ, ಆದ್ರೆ ಕೆಮ್ಮು ತುಂಬಾ ಇದೆ ಸರ್. ಅದೇನಾದ್ರು ಟಿ ಬಿ ಲಕ್ಷಣ ಇದೆಯಾ ಅಂತ? ಟಿ ಬಿ ಲಕ್ಷಣ ಅದ 2 ವಾರಕ್ಕಿಂತ ಹೆಚ್ಚಿನ ಕೆಮ್ಮು, ಕಫದಲ್ಲಿ ರಕ್ತ ಬರೋದು, ತೂಕ ಕಡಿಮೆ ಆಗಿರೋದು. ಅದೇನು ಇಲ್ಲ, ಆದ್ರೂ 2 ವಾರಕ್ಕಿಂತ ಹೆಚ್ಚಿನ ಯಾವಾಗ ಕೆಮ್ಮು ಕಫ ಇರುತ್ತೆ ಅವಾಗ ಒಂದ್ಸರಿ ಕಫ ಪರೀಕ್ಷೆ ಮಾಡೋದು ಬಹಳ ಇಂಪಾರ್ಟೆಂಟ್. ನಮಸ್ತೆ ಅಮ್ಮ, ನಮಸ್ತೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಎಸ್ ಡಿ ಎಂ ಡಾಕ್ಟರ್ ನೋಡ್ರಿ, ಇಲ್ಲಿ ಹಳೆಬಳ್ಳಿಯಿಂದ ಮಂಜುನಾಥ್ ನಾಡಿಗೇರ್ ಅಂತ ಮಾತಾಡಿದ್ರಿ. ಹಾ ಹೇಳಿ ನಾಡಿಗೇರ್ ಅವ್ರೆ. ಅದರ ಇವತ್ತಿನ ವಿಷಯದ ಏನಂತ ಕೇಳಬೇಕಾಯ್ತು. ಇವತ್ತು ಕ್ಷಯರೋಗ ಅಥವಾ ಟಿ ಬಿ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಫೋಟೋ ಡಾಕ್ಟರ್ ಕಡೆ ಮಾತಾಡಿ. ಆ ಡಾಕ್ಟ್ರೇ ಮಾತಾಡ್ತಾ ಇದ್ದಾರೆ ಈಗ ಎಷ್ಟೊತ್ತನ? ಹಲೋ, ಕ್ಷಯರೋಗಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಅವ್ರು. ಹಾಂ, ಯಾವಾಗ್ಲೂ ಹಾಂ ಹೇಳ್ತಾ ಇದ್ದಾರೆ, ಕೇಳಿ ಕೇಳಿ ನಡಗಿರ. ಇದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ಕ್ಷಯರೋಗ ಬರದೇ ಇರಂಗೆ ನೋಡ್ಕೊಳ್ಳೋದೇ ಉತ್ತಮ. ಅಂದ್ರೆ ಪೌಷ್ಟಿಕ ಆಹಾರ ತಿನ್ಬೇಕು, ನಿಯಮಿತ ವ್ಯಾಯಾಮ ಮಾಡಬೇಕು, ಸಾರಾಯಿ ಮದ್ಯ ಸೇವನೆ ಮಾಡೋದನ್ನ ನಿಲ್ಲಿಸ್ಬೇಕು, ಬಿಡಿ ಸಿಗರೇಟ್ಸ್ ಅದನ್ನ ಬಿಡಬೇಕು, ಸಕ್ಕರೆ ಕಾಯಿಲೆ ಒಂದು ವೇಳೆ ಇದ್ರೆ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡು ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿ ಇಟ್ಕೋಬೇಕು. ಆಮೇಲೆ ಒಬ್ಬರಿಂದ ಒಬ್ರಿಗೆ ಹರಡ್ದಂಗೆ ನೋಡ್ಕೋಬೇಕು, ಮಾಸ್ಕ್ ಹಾಕೋಬೇಕು. ಅವರು ಕ್ಷಯರೋಗಿ ಇದ್ರೆ, ಟಿ ಬಿ ಪೇಷಂಟ್ ಇದ್ರೆ, ಅವ್ರನ್ನ ಯಥೇಚ್ಛ ಬೆಳಕು ಗಾಳಿ ಇರೋಂಥ ಪ್ಲೇಸಲ್ಲಿ ಇಡಬೇಕು. ಇವಾಗ ನಿಲ್ ಒಳ್ಳೆಯದು. ನಮಸ್ಕಾರ ಡಾಕ್ಟರ್. ತಾವು ಮಾತಾಡ್ತಾ ಹೇಳಿದ್ರಿ ಈ ಶ್ವಾಸಕೋಶವನ್ನು ಹೊರತುಪಡಿಸಿ ಮತ್ತಾವ ಅಂಗಾಂಗಗಳಿಗೆ ಕ್ಷಯರೋಗ ಕಂಡು ಬರ್ತದೆ? ಎಲ್ಲ ಅಂಗಗಳಲ್ಲಿ ಕಂಡು ಬರ್ಬೋದು, ಎಕ್ಸೆಪ್ಟ್ ಉಗುರು ಮತ್ತು ಕೂದಲು. ಅದು ಬಿಟ್ಟು ಇಂಪಾರ್ಟೆಂಟ್ ಯಾವುದಂದ್ರೆ ದುಗ್ಧರಸ ಗ್ರಂಥಿ ಅಂತ ಹೇಳ್ತೀವಿ, ಅದು ಲಿಂಫ್ ನೋಡ್ಸ್. ಅದು ಶ್ವಾಸಕೋಶ ಬಿಟ್ಟು ಎರಡನೇದು ಅದು ಇಂಪಾರ್ಟೆಂಟ್. ನರಮಂಡಲದ ಆಗ್ಬೋದು, ಮೆದುಳು, ಬೆನ್ನಿನ ಹುರಿ, ಗರ್ಭಕೋಶ, ಹೊಟ್ಟೆಲೂ ಆಗ್ಬೋದು ಟ್ಯೂಬರ್ಕ್ಲೋಸಿಸ್. ಅದು ಶ್ವಾಸಕೋಶದ ಥರ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಿ. ಈಗ ನೀವು ಇದು ಇಷ್ಟೆಲ್ಲ ಬೇರೆ ಬೇರೆ ಅಂಗಾಂಗಗಳಿಗೆಲ್ಲ ಆಗ್ತದೆ ಅಂತ ಹೇಳಿದಿರಲ್ಲ, ಯಾವ ಅಂಗಾಂಗಗಳಿಗೆ ಆದಾಗ ಅದು ಗಂಭೀರ ಪರಿಸ್ಥಿತಿ ಜಾಸ್ತಿ ತಗೊಳ್ತದೆ? ಯಾವಾಗ ಮೆದುಳು, ಹಾಂ, ಬೆನ್ನಿನ ಹುರಿ, ಇವು ಭಾಳ. ಆಮೇಲೆ ಒಂದೊಂದ್ಸರಿ ಹೃದಯದ ಕವಾಟಗಳಿರ್ತಾವೆ, ಅವಾಗೂ ಆದಾಗ ಅದು ಗಂಭೀರ ಪ್ರಮಾಣದ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ, ಟಿ ಬಿ ಅಂತ ಹೇಳ್ತೀವಿ. ಈಗ ಇಂಥ ಗಂಭೀರ ಪ್ರಮಾಣದ ಟ್ಯೂಬರ್ಕ್ಯುಲೋಸಿಸ್ ಆದಾಗಲೂ ಕೂಡ ಅದಕ್ಕೂ ಕೂಡ ಸಂಪೂರ್ಣ ಚಿಕಿತ್ಸೆ ಇದೆಯಾ? ಹೌದು, ಅದಕ್ಕೂ ಸಂಪೂರ್ಣ ಚಿಕಿತ್ಸೆ ಇದೆ. ಪ್ರಾಬ್ಲಮ್ ಏನಾಗ್ತದೆ ಅಂತಂದರೆ ಡಯಾಗ್ನೋಸಿಸ್ ಮಾಡೋದು ಭಾಳ ಕಷ್ಟ, ರೋಗನ ಕಂಡುಹಿಡಿಯೋದು ಅದೊಂದು ಕಷ್ಟ. ಬಟ್ ಅದಕ್ಕೆ ಬರೀ ಕಫದ ಪರೀಕ್ಷೆ ಆಗಲ್ಲ ಅವಾಗ, ಅವಾಗ ಮೆದುಳಿನಿಂದ ಸಿ ಟಿ ಸ್ಕ್ಯಾನ್ ಮಾಡಬೇಕಾಗತ್ತೆ, ಒಂದೊಂದ್ಸರಿ ಸಿ ಎಸ್ ಎಫ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಬೆನ್ನಿಂದ ನೀರು ತೆಗೆದು ಅದನ್ನ ಟೆಸ್ಟಿಗೆ ಕಳಿಸ್ತಾರೆ. ಆಮೇಲೆ ಹೊಟ್ಟೆ ಹೊಟ್ಟೆ ಟ್ಯೂಬರ್ಕ್ಯುಲೋಸಿಸ್ ಇದ್ದಾಗ ಹೊಟ್ಟೆ ಸಿ ಟಿ ಸ್ಕ್ಯಾನು ಅದೆಲ್ಲ ಮಾಡಬೇಕಾಗತ್ತೆ. ಅಂದರೆ ಈಗ ನೀವು ಹೇಳೋ ಪ್ರಕಾರ ನೋಡಿದಾಗ ಈ ಥರದ ಅಂಗಾಂಗಗಳಿಗೆ ಕ್ಷಯರೋಗ ಕಂಡು ಬಂದಾಗ ಅದನ್ನು ಗುರುತಿಸುವಲ್ಲಿ ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಹೌದು, ಕಷ್ಟ ಆದಾಗ ಅದರ ಯಾವ ಹಂತ ಇರ್ತದೋ ಅಲ್ಲಿ ಮೊದಲನೇ ಹಂತ ಅಥವಾ ಇದ್ದಾಗಲ್ಲ ಅಂದರೆ ಇನ್ನೂ ಕಡಿಮೆ ಆಗ್ಬೋದಾ ಅಂತ ನನ್ನ ಪ್ರಶ್ನೆ. ಹಾಂ, ಸ್ವಲ್ಪ ಏನಾಗ್ತದೆ ಅಂದರೆ ಶ್ವಾಸಕೋಶೇತರ, ಶ್ವಾಸಕೋಶ ಇದ್ದಾಗ ಏನಾಗುತ್ತೆ, ಕಫ ಎಲ್ಲ ಬರುತ್ತೆ, ಕಫದಲ್ಲಿ ರಕ್ತ ಬರುತ್ತೆ. ರೋಗಿ ಏನು ಅನ್ಕೊಂತಾನೆ ಅದು ಸೀರಿಯಸ್ ಕಂಡೀಷನ್ ಅಂತ ಡಾಕ್ಟ್ರಿಗೆ ಬರ್ತಾನೆ. ಇದ್ದ ಕೆಲವೊಂದು ಸರಿ ಮೆದುಳಿಂದ ಏನಾಗುತ್ತೆ, ಹೆಡ್ಏಕ್ ಬರುತ್ತೆ, ಸಾಮಾನ್ಯ ತಲೆನೋವು ಅಂತ ಅಂದು ಬಿಟ್ಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು. ಇನಿಷಿಯಲ್ ಹಂತಗಳನ್ನು ಮೀರಿ ಹೋದಾಗ ಕೊನೆ ಹಂತ ಬಂದಾಗ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ಮೆದುಳಿನ ಹುರಿಗಳಿಗೆ ಅದು ಪ್ರೆಸ್ ಆಗಿ ಬೇರೆ ಬೇರೆ ಒಂದು ಪ್ಯಾರಾಲಿಸಿಸ್ ಆಗ್ಬೋದು, ಬೇರೆ ಬೇರೆ ತರದ ತೊಂದರೆಗಳು ಉಂಟಾಗುತ್ತೆ, ಆಗುವ ಸಮಸ್ಯೆಗಳು ಇರ್ತದೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹೇಳಿ. ನಾವು ಇಲ್ಲಿ ಹಳೆ ಹುಳಿಂದ್ರೆ ಮಂಜಾತ್ ನಡೆಯಿರಂತೆ, ಫೋನ್ ಇದಾದ್ರೆ ಕಟ್ ಆತ ಹೇಳ್ರಿ ಹೇಳ್ರಿ ಹೇಳ್ರಿ ಪ್ರಶ್ನೆ ಕೇಳ್ರಿ. ಅದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಯಾವಾಗ ಕ್ಷಯರೋಗ ಇರುವ ವ್ಯಕ್ತಿ ಕೆಮ್ತಾರೆ, ಅವಾಗ ತುಂತುರು ಹನಿಗಳ ಮೂಲಕ ಅದು ಗಾಳಿಯಲ್ಲಿ ಪಸರಿಸಿ ಇನ್ನೊಬ್ಬ ವ್ಯಕ್ತಿ, ಯಾರು ರೋಗ ಇರಲ್ಲ ಅವರ ದೇಹ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆ ಅದು ಬರ್ತದೆ. ಆಯ್ತಾ ನಾಡಿಗೆರವರೇ, ನಮಸ್ಕಾರ. ನಮಸ್ಕಾರ ಡಾಕ್ಟ್ರೇ. ಈ ಕ್ಷಯರೋಗ ಇತ್ತೀಚೆಗೆ ಹಾಗೆ ನೋಡಿದರೆ ಒಟ್ಟಾರಿಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯೊಳಗೆ ಸರ್ಕಾರದ ಸೌಲಭ್ಯಗಳು ಏನಿದೆ ಈ ಕ್ಷಯರೋಗದ ಅಥವಾ ಕ್ಷಯರೋಗಿಗಳಿಗಾಗಿ? ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಗೌರ್ಮೆಂಟ್ ಮಾಡಿದೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಚಿಕಿತ್ಸೆನೂ ಉಚಿತವಾಗಿ ಕೊಡ್ತಾರೆ, ಜೊತೆಗೆ ಪತ್ತೆ ಹಚ್ಚೋದು ಡಯಾಗ್ನೋಸಿಸ್ ಆಲ್ಸೋ ಫ್ರೀ. ಜೊತೆಗೆ ಅಷ್ಟೇ ಅಲ್ಲದೆ ಒಂದು ನಿಕ್ಷಯ ಐ ಡಿ ಅಂತ ಅವ್ರದ್ದು ಜನರೇಟ್ ಮಾಡಿ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ತಿನ್ನಲಿ ಟಿ ಬಿ ಇರೋ ಕಾಯಿಲೆ ಇರೋ ರೋಗಿಗಳು ಅಂತಂದು ಅವರಿಗೆ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಾರೆ. 6 ಮಂತ್ಸ್ ತನಕ, 6 ತಿಂಗಳ ತನಕ, 6 ತಿಂಗಳವರೆಗೆ. ಇದು ಅಂದ್ರೆ ಇದು ಎಲ್ಲ ರೋಗಿಗಳಿಗೂ ಕೂಡ ಅನ್ವಯ ಆಗ್ತದೆ, ಎಲ್ಲ ರೋಗಿಗಳು ಇಡೀ ದೇಶದಲ್ಲಿ. ಓಹೋ, ಅದಕ್ಕೆ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದಾನೇ ಇರುತ್ತೆ, ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಯೋಜನೆ, ಕ್ಷಯರೋಗಿಗಳಿಗಾಗಿ ಇರುವಂತಹ ಯೋಜನೆ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಾಂ ಹೇಳಿ. ಹೇಳಿ ಪ್ರಶ್ನೆ. ಡಾಕ್ಟರ್, ಈಗ ತಾವು ಈ ರಾಷ್ಟ್ರೀಯ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂಥ ಯೋಜನೆನ ಸರ್ಕಾರದೇನಿದೆ ಅಂತ ಹೇಳಿದ್ರಿ. ಇಲ್ಲಿ ಈ ರೋಗ ಬಂದಾದ ಮೇಲೆ ಅಥವಾ ರೋಗಿಗಳು ಯಾವ ರೀತಿಯ ಆಹಾರವನ್ನು ಸ್ವೀಕರಿಸಬೇಕಾಗ್ತದೆ? ಹೌದು, ರೋಗ ಬರೋದಕ್ಕಿಂತ ಮುಂಚೆ ಏನು ಪ್ರಿಕಾಷನ್ಸ್ ತೊಗೊಂತಾರೆ, ರೋಗ ಇದ್ದಾಗಲೂ ತೊಗೋಬೇಕಾಗುತ್ತೆ. ಎಸ್ಪೆಷಲಿ ಪೌಷ್ಟಿಕ ಆಹಾರ, ಪ್ರೋಟೀನ್ ಇರೋದು ಜಾಸ್ತಿ ಊಟ ಮಾಡಬೇಕಾಗುತ್ತೆ. ಪ್ರೋಟೀನ್ನಲ್ಲಿ ಆ್ಯಂಟಿಬಾಡೀಸ್ ಇರ್ತವೆ, ಅವು ಕ್ಷಯ ರೋಗ ಉಂಟು ಮಾಡೋ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಹೋರಾಡ್ತವೆ. ಎಸ್ಪೆಷಲಿ ಯಾವಾಗಂದರೆ ಮೀನು, ಮೊಟ್ಟೆ, ಮಾಂಸ, ಹಾಲು, ಬೇಳೆಕಾಳು, ಅವರೆಕಾಳು, ಮೊಳಕೆ ಕಾಳು, ಹಸಿರು ತರಕಾರಿಗಳು, ಫ್ರೂಟ್ಸ್, ಕಿತ್ತಳೆ, ಮೂಸಂಬಿ, ಪೇರು, ನೆಲ್ಲಿಕಾಯಿ, ಆ್ಯಪಲ್, ಇದನ್ನೆಲ್ಲ ತೊಗೊಂಡ್ರೆ ರೋಗ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಈಗ ಪೇರು ಹಣ್ಣು ಕೂಡ ಅಂದರೆ ನಾವೇನು ಅಂದ್ಕೊಳ್ತೀವಿ, ಸಾಮಾನ್ಯವಾಗಿ ಈ ತಂಪನ ಹಣ್ಣುಗಳು ಜಾಸ್ತಿ ಇದಾಗುತ್ತೆ, ಅಂಥವು ಕೂಡ ತಿನ್ಬೋದಾ? ಅಂಥದ್ದು ತಿನ್ಬೋದು. ಕೆಲವೊಂದು ಸರಿ ರೋಗಿಗಳು ಕೇಳ್ತಾರೆ, ಬಾಳೆಹಣ್ಣು ತಿಂದ್ರೆ ನನ್ನ ಕಫ ಆಗುತ್ತೆ, ಆ ಥರ ಏನಿಲ್ಲ, ಅದು ತಿನ್ಬೋದು. ಕೆಲವರಿಗೆ ಅಲರ್ಜಿ ಇರುತ್ತೆ ಬಾಳೆಹಣ್ಣು ತಿನ್ನೋದ್ರಿಂದ, ಅಂಥವ್ರು ಅಷ್ಟೇ ಅವಾಯ್ಡ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು. ಆದರೆ ಯಾವುದೇ ರೀತಿಯ ಹಣ್ಣುಗಳನ್ನು ಕ್ಷಯ ರೋಗಿಗಳು ತಿನ್ಬೋದು. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ಹೇಳಿ. ಮುತೋಳ ತಾಲೂಕದಿಂದ, ಮುತೋಳ ತಾಲೂಕ ಬೆಳಗಿಲಿಂದ ಮಾತಾಡಿದ್ರು ರೀ. ಹೇಳ್ರಿ. ನನ್ನ ಹೆಸರು ಮಾದೇವ್ ಅಂತ ರೀ. ಹೇಳ್ರಿ ಮಾದೇವ್ ಅವರೇ. ಟಿ ಬಿ ನ ಯಾವ ತರ ಚೆಕ್ ಮಾಡಬಹುದು ಸರ್? ಒಂದು ಕ್ಷಯ ಇದು ಕಫ ಪರೀಕ್ಷೆ ಮಾಡ್ತಾರೆ. ಕಫದಲ್ಲಿ ಮೈಕ್ರೋಸ್ಕೋಪ್ ಪರೀಕ್ಷೆ, ಆಮೇಲೆ ಸಿ ಬಿ ನಾಟ್ ಅಂತೀವಿ, ಎರಡು ತರದ ವಿಧಾನಗಳಿದಾವೆ. ಜೊತೆಗೆ ಅದು ಇವೆರಡರಲ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ಎಕ್ಸ್ರೇ ಮಾಡಿಸ್ತೀವಿ, ಸಿ ಟಿ ಸ್ಕ್ಯಾನ್ ಮಾಡಿಸ್ತೀವಿ. ಆಮೇಲೆ ಇದು ಗೊತ್ತಾಗ್ಲಿದ್ದಾಗ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ, ಅಂದರೆ ಶ್ವಾಸಕೋಶದ ಒಳಗೆ ಒಂದು ಟ್ಯೂಬ್ ಹಾಕಿ ಅದರಿಂದ ಕಫನ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಇವೆಲ್ಲ ವಿಧಾನಗಳಿಂದ ನಾವು ಕಂಡುಹಿಡಿಬೋದು ಕ್ಷಯ ರೋಗನ. ನಮ್ದು ಊಟ ಕಮ್ಮಿ ಆಗಿದ್ರಿ. ಹಾಂ ಹೇಳಿ. ಹಲೋ, ಹಾಂ ಕೇಳ್ತಿದ್ರಿ ಹೇಳಿ. ಊಟ ಕಮ್ಮಿ ಆಗಿದ್ರಿ, ಕಫ ಏನು ಬರಂಗಿಲ್ರಿ? ಹಾಂ, ಊಟ ಕಡಿಮೆ ಆಗ ಮತ್ತೆ ಕೆಮ್ಮನೂ ಇಲ್ರಿ. ಊಟ ಕಡಿಮೆ ಬಹಳ ಬೇರೆ ಬೇರೆ ಕಾಯಿಲೆಗಳಿಂದನೂ ಊಟ ಕಡಿಮೆ ಆಗ್ಬೋದು. ಬರೀ ಶ್ವಾಸಕೋಶದ ಕ್ಷಯ ಅಥವಾ ಶ್ವಾಸಕೋಶದ ಕ್ಷಯದಿಂದ ಆಗ್ಬೇಕು ಅಂತಿಲ್ಲ, ಬಟ್ ಆದ್ರೂ ನೀವು ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಒಳ್ಳೇದು. ಎರಡ್ ಸಲ ಚೆಕ್ ಮಾಡಿಸಿದ್ರಿ. ಆಯ್ತು, ನಮಸ್ಕಾರ. ನಾರ್ಮಲ್ ಆಗಿ ಬಂದಿದ್ರಿ. ಆಯ್ತು ಆಯ್ತು, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಡಾಕ್ಟ್ರೇ, ಸಾಕಷ್ಟು ಪ್ರಶ್ನೆಗಳು ಬಂದವು. ಸೊ ಇಲ್ಲಿಯವರೆಗೆ ಶ್ವಾಸಕೋಶದ ಕ್ಷಯ ರೋಗ ಈ ಮಂಗಳವಾರ ಕಾರ್ಯಕ್ರಮವನ್ನು ನೀಡಿದಂಥವರು ಡಾಕ್ಟರ್ ವಿನಯ್ ಕುಮಾರ್ ಅವರು. ವಿನಯ್ ಕುಮಾರ್ ಅವರಿಗೆ ನಮ್ಮ ಆಕಾಶವಾಣಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವರು ಯಾವ ದಿನಗಳಲ್ಲಿ ಲಭ್ಯ ಇರ್ತಾರೆ ಅಂದರೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836-7789-96. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-7479-77. ಇನ್ನು 2-3-2-1-0-0-0, ಇನ್ನೊಂದು 7-1-8-7-0-0-0. ಇನ್ನು ಈ ವಾರದ ಬಹುಮಾನದ ಪ್ರಶ್ನೆ, ಕ್ಷಯ ರೋಗ ಅಥವಾ ಟಿ ಬಿ ರೋಗದ ಲಕ್ಷಣಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800-0009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇದನ್ನು ಇನ್ನೊಮ್ಮೆ ಕೇಳಿ, ಈ ವಾರದ ಪ್ರಶ್ನೆ, ಕ್ಷಯ ರೋಗ ಅಥವಾ ಟಿ ಬಿ ರೋಗದ ಲಕ್ಷಣಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸದೊಂದಿಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ಕಳುಹಿಸಬೇಕು. ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800-0009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 30/5/2023 ಕೇಳಿದ ಪ್ರಶ್ನೆ, ತಂಬಾಕು ಸೇವನೆಯಿಂದ ಬಾಯಿಯಲ್ಲಿ ಆಗುವ ಪರಿಣಾಮಗಳೇನು? ಸರಿಯಾದ ಉತ್ತರ, ತಂಬಾಕು ಸೇವನೆಯಿಂದ ಬಾಯಿಯಲ್ಲಿ ಆಗುವ ಪರಿಣಾಮಗಳೆಂದರೆ ಹಲ್ಲುಗಳ ಸವೆತ, ಒಸಡುಗಳು ಜರಿಯುವುದು, ಬಾಯಿಯ ಒಳಚರ್ಮದ ಮೇಲೆ ಬಿಳಿ ಮಚ್ಚೆ ಮತ್ತು ಕೆಂಪು ಮಚ್ಚೆ, ಹಾಗೂ ಕ್ರಮೇಣ ಬಾಯಿಯ ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಬರುತ್ತದೆ. ಬಹುಮಾನವನ್ನು ಗಳಿಸಿದವರು ಶ್ರೀ ಸರ್ವೋತ್ತಮ ಭಟ್, ಮೆಡಿಕಲ್ ರಸ್ತೆ, ಉಪ್ಪುಂದ, ತಾಲೂಕು ಬೈಂದೂರು, ಜಿಲ್ಲಾ ಉಡುಪಿ 5762322. ಶ್ರೀ ಸರ್ವೋತ್ತಮ್ ಭಟ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ ಮೂಗಿನ ರಕ್ತಸ್ರಾವ. ಈ ವಿಷಯವಾಗಿ ಮಾತನಾಡುತ್ತಾರೆ ಡಾಕ್ಟರ್ ಶ್ರದ್ಧಾ ಪೈಯವರು. ಡಾಕ್ಟರ್ ವಿನಯ್ ಕುಮಾರ್ ಅವರೇ, ತಮಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಕೇಳುಗರು ಕೂಡ ಎಸ್ ಡಿ ಎಂ ಆರೋಗ್ಯ ಸಂವಾದದಲ್ಲಿ ಪಾಲ್ಗೊಂಡವರಿಗೆ ಮತ್ತು ಕೇಳಿದವರಿಗೂ ಕೂಡ ಆಕಾಶವಾಣಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ಅನುಮತಿಯನ್ನು ನೀಡಬೇಕು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ವಾಸಕೋಶದ ಕ್ಷಯರೋಗ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದವರು